ಸರಿ ನೀವು ಸುಂದರುಡೇನು ಸಂಗಮಮೇ ಒಕ ಯೋಗಂ ಪಟ್ಟಿ ನಿನ್ನು ಚೇರುವೆಳ ನೀನು ಆಲಪಿಂಚೆ ಚೂಡು ಆನಂದರಾಗಂ ಸುಂದರಿ ನೀವು ಸುಂದರುಡೇನು ಸಂಗಮಮೇ ಒಕ ಯೋಗಂ ಸಂಗಮಮೇ ಒಕ ಯೋಗಂ